ಒಂದ್ ಎಕರೆಗೆ ನೀವೇ 40,000 ಅಂದಂಗೆ 3-4 ಲಕ್ಷ ನಾವು ತಗೋಬಹುದು. ಬಟ್ ಅದೇ ಬೇರೆ ಬೆಳೆ ಕಬ್ಬು ಹೋಗಾದ್ರೆ ಅದಕ್ಕೆ ಬೇಕಾದಂತ ಗೊಬ್ಬರ ಆಳು ಅವು ತುಂಬಾ ಜಾಸ್ತಿ ಬೇಕು, ಅದಷ್ಟೇ ಅದೇ ಕಮ್ಮಿ ಇದೆ. ಬಟ್ ರೇಷ್ಮೆ ಹುಳು ಸಾಕುವಂತ ರೈತ ಅದು ನೌಕರಿ ಅಂದರೆ ಫೀಡಿಂಗ್ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದ ಸೊಪ್ಪುಗಳು ನಾವು ಹೆಂಗೆ ಕೆಲಸ ಮಾಡ್ತೇವೆ ತರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ತರ ಎಚ್ಚರವಾಗಿರ್ಬೇಕು ಅವನು. ಬಟ್ ಬೇರೆ ಬೆಳೆ ಹಂಗಲ್ಲ, ಒಂದ್ಸಲ ನಾವು ಲಾವಣಿ ಮಾಡಿ ಕಬ್ಬೆ ಆಗಲಿ ಯಾವ್ದು ಬಿತ್ತಿದ್ರೆ ಇವತ್ತು 2 ತಿಂಗಳು ಗೊಬ್ಬರ ಕೊಟ್ರೆ ನೆಕ್ಸ್ಟ್ 4-5 ತಿಂಗಳು ಗೊಬ್ಬರ ಕೊಡಬಹುದು, ಅವ್ರು ಸುಮ್ಮಿರ್ಬೋದು. ಅವ್ನ ಬೆಳೆ ಬಂದ ನೋಡೋ ನಡೀತದೆ, ನೀರು ಹಾಯಿಸ್ಕೊಂಡು 15 ತಿಂಗಳು ಒಂದ್ಸಲ ನಡೀತದೆ. ಬಟ್ ರೇಷ್ಮೆ ಹುಳ ಸಾಕೋದು ಹಂಗಂತಲ್ಲ, ಒಂದ್ಸಲ ರೇಷ್ಮೆ ಹುಳು ಸಾಕಬೇಕು ಅಂದ್ರೆ ನಾವು ಎಚ್ಚರವಾಗಿರ್ಬೇಕು, ಯಾವ ರೋಗ ಬರ್ದಂಗೆ ನೋಡ್ಕೊಳ್ಳೋದಲ್ಲೆ. ಮತ್ತೆ ಉಳಿಸ್ಬೇಕಾ ಸೊಪ್ಪು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತೆ ಬೆಡ್ ಇನ್ಸ್ಪೆಕ್ಟ್ ಅಂತ ಹೇಳಿದ್ನಲ್ಲ, ವಿಜೇತ ರೇಷ್ಮೆ ಅದನ್ನೆಲ್ಲ ಆಳುಗಳು ಬೇಕಾಗುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ ನೌಕರಿ ಬೇಕಂತಾನೆ ಇಲ್ಲ. ರೇಷ್ಮೆ ಉಳಿಸಾಕುವ ರೈತ ಚೆನ್ನಾಗಿ ಸಂಪಾದನೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ಈಗ ನಾವು ರೇಷ್ಮೆ ಅಂದ ತಕ್ಷಣ ನಮಗೆ ಉತ್ಕೃಷ್ಟವಾದಂತಹ ಸಂಪದ್ಭರಿತ ಆಹಾರವನ್ನ ಚಾಕಿ ಹುಳುಗಳಿಗೆ ಹಾಕ್ತೀವಿ. ಇನ್ನು ಬಲಿತ ಬಲಿತಂತ ಎಲೆಗಳು ಮತ್ತೆ ಅದರ ಕೊಂಬು ರೆಂಬೆ ಅವೆಲ್ಲನೂ ಕೂಡ ದನಕರುಗಳಿಗೆ ಹಾಕಿ ಒಂದೆರಡು ಆಕಳನ್ನು ಜೊತೆಗೆ ಸಾಕಬಹುದು. ನಿಜ, ಖಂಡಿತವಾಗಿ. ಉದಾಹರಣೆ ರೇಷ್ಮೆ ಹುಳುಗೆ ಚಾಕಿ ಹಿಂಗ್ ಬೇಕಾದಂತ ತಳಿ ಯಾವ್ದಂದ್ರೆ S36 ಲೇಟೇಜ್ 3rd, 4th, 3-4 V1 ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಆಲ್ರೆಡಿ ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ. ಇದು ಲೇಟೇಜ್ ಅಂದ್ರೆ 4-5 ಜ್ವರದಳಿಗೆ ಸೊಪ್ಪನ್ನು ತಿಂದು ಮಿಕ್ಕಿದ ಅಂದ್ರೆ ಸೊಪ್ಪನ್ನು ನಾವು ಹಸುಗಳು ತಿನ್ನಿಸೋದ್ರಿಂದ ಅದನ್ನ ಯಾವ ಕಾಯಿಲೆ ಅಂತಂದ್ರೆ ಬರಲ್ಲ, ಹಸುಗಳು ಚೆನ್ನಾಗಿರ್ತವೆ. ಇದೆಲ್ಲ ರೈತರುಗಳೆಲ್ಲ ಮಾಡ್ತಾ ಇದಾರೆ ಇವಾಗ ಎಲ್ಲಾ ಕಡೆ. ಈಗ ನೀವು ಹೇಳ್ತಾ ಇದ್ರಿ ಉತ್ಕೃಷ್ಟವಾದ ಸೊಪ್ಪನ್ನ ಹಾಕ್ಬೇಕು ಅಂತ. ಈಗ ಬಲಿತಂತದಲ್ಲಿ ಅಷ್ಟೊಂದು ಪೋಷಕಾಂಶ ಇರಲ್ಲ ಅಂತ ಹೇಳಿ ಅಂದ್ರೆ, ಆದ್ರೆ ತೀರ ಎಳೆದ್ರಲ್ಲಿ ಅಂತದ ಏನ್ರಿ ಸಮಸ್ಯೆ ಇರುತ್ತ? ಎಳೆದ್ರಲ್ಲಿ ಅಂತಾನೆ ಇವಾಗ ಚಾಕಿಗೆ ಬೇಕಾದಂತ ತಳಿ S36 ಅದರಲ್ಲಿ ಸೂಟಬಲ್ ಫಾರ್ ಚಾಕಿ ಅಂತಾನೆ ಇದೆ. ಅದಕ್ಕೆ ಅದರಲ್ಲಿ ಚಾಕಿ ಬೇಕಾದಂತ ಬಲ್ತದೆ ಅಂತ ಇರೋದಿಲ್ಲ, ಅದರಲ್ಲಿ ನ್ಯೂಟ್ರಿಟಿ ಜಾಸ್ತಿ ಪೋಷಕಾಂಶಗಳು ಚಾಕಿ ಬೇಕಾದ ಸಿಗದಂತ ಎಲ್ಲಾ ಇದೆ ಅದರಲ್ಲಿ. ಬಟ್ ನಾವು ಚಾಕಿಗೆ V1 ಹಾಕಕ್ ಬರೋದಿಲ್ಲ. V1 ಅದು ಲೇಟೇಜ್ 4th, 5th star ಅದರಲ್ಲಿ ಅದು ಸೊಪ್ಪು ಬಲಿತ ಇರ್ತದೆ. ಲೀವ್ ಸ್ಟ್ಯಾಂಡರ್ ಬಲಿತ ಹುಳುಗಳಿಗೆ ಬೇಕದು, ಅವು ಮೆಚೂರ್ಡ್ ಇರುತ್ತೆ. ಅದೆಲ್ಲ V1 ಹಾಕೋದ್ರಿಂದ ನಾವು ಅದು ಹುಳುಗಳು ಚೆನ್ನಾಗಿ ಸೊಪ್ಪನ ತಿಂದು ಗುಡನ್ ಕಟ್ತಾವೆ. ಅದ್ರಲ್ಲಿ ಇತ್ತೀಚೆಗೆ ನಾವು ಹಿಪ್ಪುನೆಳ್ಳೆ ತೋಟ ಪ್ರತಿ ವರ್ಷ ಅದನ್ನ ಕಟ್ ಮಾಡಿ ನಿರ್ವಹಣೆ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ದೆ. ಈಗ ಹಿಪ್ಪುನೆಳ್ಳೆ ಮರವನ್ನಾಗಿ ಬೆಳೆದು ಇವತ್ತು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹೌದು, ಮಾಡ್ತಾ ಇದಾರೆ. ಟ್ರೀ ಪ್ಲಾಂಟೇಶನ್ ಅಂತಾರೆ. ಟ್ರೀ ಪ್ಲಾಂಟೇಶನ್ ಟ್ರೀ ಅಂದ್ರೆ ಪ್ರತಿ ಒಂದ್ ಬೆಳೆ ಯಾರಷ್ಟು ಕಟಾವ್ ಮಾಡಿದ್ಮೇಲೆ ಪ್ರೂನಿಂಗ್ ಮಾಡೋದು, ಕಟಾವ್ ಮಾಡಿ ಬ್ರಾಂಚಸ್ ಕಟಾವ್ ಮಾಡೋದ್ರಿಂದ ಜಾಸ್ತಿ ಸೊಪ್ಪು ಇಳುವರಿ ಆಗುತ್ತೆ. ಅದ್ರ ಬದಲು ಹಂಗೆ ಬಿಟ್ಟರೆ ಟ್ರೀ ಪ್ಲಾಂಟೇಶನ್ ಮಾಡಿ ಮಾಡ್ಬೋದು, ಮಾಡ್ತಾರೆ ರೈತರುಗಳು ಮಾಡ್ತಾ ಇದಾರೆ. ಅದರಿಂದ ನಾವು ಇಳುವರಿ ಜಾಸ್ತಿ ಇರುತ್ತೆ, ಅದನ್ನು ರೇಷ್ಮೆ ಹುಳು ಸಾಕಿ ಲಾಭ ಗಳಿಸ್ಬೋದು ನಾವು. ಇಂಥ ಒಂದು ರೇಷ್ಮೆ ಸಾಕಾಣಿಕೆ ನಮ್ಮ ಕರಾವಳಿ ಪ್ರದೇಶ ಅಥವಾ ಮಲೆನಾಡು ಪ್ರದೇಶಕ್ಕೆ ಎಷ್ಟು ಸೂಕ್ತ? ಮಲೆನಾಡು ಪ್ರದೇಶಕ್ಕೆ ರೇಷ್ಮೆ ಸಾಕಾಣಿಕೆ ಅತಿ ಸೂಕ್ತವಾಗಿ ಇದೆ. ಅಂದ್ರೆ ಇಲ್ಲಿ ವಾತಾವರಣ, ಮಳೆ, ಬೆಳೆ ಇಲ್ಲಿ ಉತ್ಕೃಷ್ಟವಾಗಿ ಬೆಳೆಯಬಹುದು ಎಲ್ಲ ಅನ್ಸುತ್ತಾ? ಮಳೆ ಬೆಳೆ ಚೆನ್ನಾಗಿದೆ, ನೀರಾವರಿ ಇರೋದ್ರಿಂದ, ಮಲೆನಾಡು ನೀರು ಕೊರತೆ ಇಲ್ಲದಿರೋದ್ರಿಂದ ಹಿಪ್ಪುನೆರಳೆ ಇಲ್ಲಿ ವಾತಾವರಣಕ್ಕೆ ಬೆಳೆಯುತ್ತೆ. ಸರಿಯಾಗಿ ಬೆಳೆಯುತ್ತೆ, ಬೆಳೆಯಬಹುದು ಹಿಪ್ಪುನೆರಳೆ ಬೆಳೆಯಬಹುದು ಮಲೆನಾಡು ಇದರಲ್ಲಿ ಹಿಪ್ಪುನೆರಳೆ ಬೆಳೆಯೋದ್ರಿಂದ. ಮತ್ತೆ ಇನ್ನೊಂದೇನಂದ್ರೆ ಕರಾವಳಿ ಪ್ರದೇಶದೊಳಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಮತ್ತು ಬಿಸಿಲು ಜಾಸ್ತಿ ಅಂದ್ರೆ ಸೆಕೆ, ಆ ಸೆಕೆಯಲ್ಲಿ ಕೂಡ ಬೆಳಿಬಹುದು, ಸಾಕಾಣಿಕೆ ಮಾಡಬಹುದು? ಮಾಡಬಹುದು ಸರ್, ಅದು ತೊಂದರೆ ಇಲ್ಲ, ಸಾಕಾಣಿಕೆ ಮಾಡಬಹುದು. ಹೇಳಿದ್ನಲ್ಲ ನಾನು ಮುಂಚೆ, ನಾನು ಸಾಕಾಣಿಕೆ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದಂತ ಉಷ್ಣಾಂಶ ಮತ್ತು ತೇವಾಂಶ ಕಮ್ಮಿ ಇತ್ತು, ತೇವಾಂಶ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ಬೇಕಾದಂತ ನಾವು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ರೇಷ್ಮೆ ಹುಳು ಸಾಕೋದ್ರಿಂದ ತೊಂದರೆ ಆಗಲ್ಲ, ಸಾಕ್ಬೋದು. ಕರಾವಳಿ ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅಂತ ಸಾಕ್ಬಾರ್ದು ಅಂತೇನಿಲ್ಲ, ಸಾಕ್ಬೋದು. ರೇಷ್ಮೆ ಹುಳು ಗೂಡಂತ ತೆಗಿಬಹುದು ನಾವು. ಒಳ್ಳೇದು ಕೃಷ್ಣ ಅವರು ಇಲ್ಲಿ ತನಕ ನೀವು ನಮ್ ಜೊತೆಗಿದ್ದು ಈ ರೇಷ್ಮೆ ಹುಳುಗೆ ಬರ್ತಕ್ಕಂತ ರೋಗಗಳು ನಿರ್ವಹಣಾ ಕ್ರಮಗಳ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ಸ್. ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ವಿಷಯವಾಗಿ ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಫಾರ್ಮ್ ಮ್ಯಾನೇಜರ್ ಆಗಿರುವ ಡಾ ಕೆಎಸ್ ಕೃಷ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी। अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಈಗ ಕೇಳಿ ರೈತರಿಗೆ ಸಲಹೆ. ಆಹಾರ ಧಾನ್ಯ ಹಾಗೂ ಬೀಜಗಳ ನಷ್ಟ ನಿಯಂತ್ರಣಕ್ಕಾಗಿ ಮುಂಜಾಗ್ರತಾ ಕ್ರಮಗಳು. ಆಹಾರ ಧಾನ್ಯ ಹಾಗೂ ಬೀಜಗಳ ಸುರಕ್ಷಿತ ದಾಸ್ತಾನು ಅತ್ಯಂತ ಅವಶ್ಯಕ. ಆದ್ದರಿಂದ ಶೇಖರಣೆಯಲ್ಲಿ ಆಗುವ ಭೌತಿಕ ಹಾಗೂ ಆರ್ಥಿಕ ನಷ್ಟವನ್ನು ಸೂಕ್ತ ಮಾರ್ಗದಲ್ಲಿ ತಿದ್ದಿಕೊಳ್ಳಬೇಕಾಗುತ್ತದೆ. ಬೆಳೆ ಮಾಗಿನೊಡನೆ ತಡಮಾಡದೆ ಕೊಯ್ಲು ಮಾಡಬೇಕು, ಇಲ್ಲದಿದ್ದಲ್ಲಿ ಬೆಳೆ ನೆಲಕೊಚ್ಚುತ್ತದೆ. ಕಾಳು ಸಿಡಿಯುವಿಕೆ, ಪಕ್ಷಿಗಳ ಕಾಟ ಇಲ್ಲವೇ ಅಕಾಲಿಕ ಮಳೆಯಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಮಾಗಿದ ತೆನೆ ಅಥವಾ ಕಾಯಿಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದ ಕೀಟನಾಶಕ ಸಿಂಪಡಿಸಿದಲ್ಲಿ ಹೊಲದಿಂದ ದಾಸ್ತಾನಿಗೆ ಬರುವ ಕೀಟಗಳನ್ನು ನಿಯಂತ್ರಿಸಬಹುದು. ಬೀಜ ದಾಸ್ತಾನಿಗೆ ಆಯ್ಕೆ ಮಾಡಿದ ಪ್ರದೇಶವು ಮಧ್ಯಮ ಮಳೆ, ಬಿಸಿಲು, ತಾಪಮಾನ ಹಾಗೂ ಅತಿ ಕಡಿಮೆ ಆರ್ದ್ರತೆಯಿಂದ ಕೂಡಿರಬೇಕು. ಶೇಖರಣಾ ಕೊಠಡಿಗಳು ಸ್ವಚ್ಛವಾಗಿದ್ದು ಗಾಳಿಯಾಡುವಂತಿರಬೇಕು. ಕ್ರಿಮಿ, ಕೀಟ, ಇಲಿ, ಹೆಗ್ಗಣ ಹಾಗೂ ಪಕ್ಷಿಗಳ ಉಪದ್ರವದಿಂದ ಮುಕ್ತವಾಗಿರಬೇಕು. ಧಾನ್ಯಭರಿತ ಚೀಲಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಕಟ್ಟಿಗೆ ಹಲಗೆ ಅಥವಾ ಪ್ಲಾಸ್ಟಿಕ್ ಚಾಪೆಗಳನ್ನು ಉಪಯೋಗಿಸಬೇಕು. ಶೇಖರಣೆಗೆ ಉದ್ದೇಶಿತ ಧಾನ್ಯ ಮತ್ತು ಬೀಜಗಳನ್ನು ಸಾಕಷ್ಟು ಸ್ವಚ್ಛಗೊಳಿಸಿ ಕಸಕಡ್ಡಿ, ಕೀಟ ಅಥವಾ ರೋಗದ ಯಾವುದೇ ಅವಶೇಷಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ದಾಸ್ತಾನಿನಲ್ಲಿರುವ ಧಾನ್ಯ ಹಾಗೂ ಬೀಜಗಳನ್ನು ಸಾಕಷ್ಟು ಬಿಸಿಲಿನಲ್ಲಿ ಒಂದೇ ತೆರನಾಗಿ ಒಣಗಿಸಿ 8-10% ಕಡಿಮೆ ತೇವಾಂಶಕ್ಕೆ ತಂದು ಶುದ್ದವಾದ ಕೀಟ ಸೋಂಕುರಹಿತ ಗೋಣಿಚೀಲ ಇಲ್ಲವೇ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಶೇಖರಿಸಿಡಬೇಕು. ಸಂಗ್ರಹಣಾ ಕೊಠಡಿ, ಚೀಲ ಹಾಗೂ ಧಾರಕಗಳನ್ನು ಅತಿ ಕಡಿಮೆ ಪ್ರಮಾಣದ ಕೀಟನಾಶಕ ಹಾಗೂ ಶಿಲೀಂದ್ರನಾಶಕದಿಂದ ಸಿಂಪಡಿಸಬೇಕು. ಶೇಖರಣೆಗೆ ಉದ್ದೇಶಿತ ಬೀಜಗಳನ್ನು 1-2 ಗ್ರಾಂ ಶಿಲೀಂದ್ರನಾಶಕ ಹಾಗೂ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಧಾನ್ಯಗಳನ್ನು ಸ್ಥಳೀಯವಾಗಿ ದೊರೆಯುವ ಬಜೆ ಪುಡಿ, ಬೇವಿನ ಬೀಜದ ಪುಡಿ, ಬೂದಿ ಇಲ್ಲವೇ ಉಸುಕಿನೊಂದಿಗೆ ಉಪಚರಿಸಿ ಮಿಶ್ರಣ ಮಾಡಿ ಶೇಖರಣೆ ಮಾಡಿಡಬೇಕು. ವಾರಕ್ಕೊಮ್ಮೆ ದಾಸ್ತಾನು ಕೊಠಡಿ ಹಾಗೂ ಚೀಲಗಳ ನಿರಂತರ ಸೂಕ್ಷ್ಮ ಪರಿಶೀಲನೆ ಅತ್ಯಗತ್ಯ. ದ್ವಿದಳ ಧಾನ್ಯಗಳ ಸಂಗ್ರಹಣೆಗೆ 3-4 ಮಿಲಿಲೀಟರ್ ಖಾದ್ಯ ತೈಲ ಮತ್ತು ಬೀಜಗಳಿಗೆ 4-5 ಮಿಲಿಲೀಟರ್ ಔಡಲ ಎಣ್ಣೆ ಅಥವಾ ಬೇವಿನ ಎಣ್ಣೆಯನ್ನು ಲೇಪಿಸಿ ಒಣಗಿಸಿ ಸಂಗ್ರಹಿಸಬೇಕು. ಇದರಿಂದ ನುಸಿ ಹಾಗೂ ಬುರ್ಲಿಯಂತಹ ಕೀಟಗಳನ್ನು ನಿಯಂತ್ರಿಸಬಹುದು. ಉಗ್ರಾಣ ಅಥವಾ ಶೇಖರಣಾ ಸ್ಥಳದ ಉಷ್ಣಾಂಶ ಕಡಿಮೆ ಇರುವಂತೆ ನೋಡಿಕೊಳ್ಳಬೇಕು. ಸೂರ್ಯನ ಶಾಖ ನೇರವಾಗಿ ತಗುಲದಂತೆ ಧಾರಕಗಳನ್ನು ರಕ್ಷಿಸಬೇಕು. ನಿರ್ವಾತ ಧಾರಕಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವುದರಿಂದ ಆಮ್ಲಜನಕದ ಕೊರತೆಯಿಂದ ಕೀಟಗಳು ಹಾಗೂ ಸೂಕ್ಷ್ಮಾಣುಗಳ ನಿಯಂತ್ರಣವಾಗಿ ಕೆಡುವಿಕೆಯನ್ನು ನಿಯಂತ್ರಿಸಬಹುದು. ಇಂಗಾಲದ ಡೈಆಕ್ಸೈಡ್ ಇಲ್ಲವೇ ನೈಟ್ರೋಜನ್ನಂತಹ ಕ್ರಿಯಾರಹಿತ ಅನಿಲದಲ್ಲಿ ಬೀಜ ಮತ್ತು ಧಾನ್ಯಗಳ ಸಂಗ್ರಹಣೆಯಿಂದ ದಾಸ್ತಾನಿನ ಕೀಟ ಹಾಗೂ ರೋಗವನ್ನು ತಡೆದು ಸುರಕ್ಷಿತ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ತಾಯಿ ನೀವಿರದೇ ಮಾಗಿ ಚಿನ್ನ ವಲ ತಾಯಿ ತನ ಕೊರಳ ಶರಣದ ದರಚಿ ಗಂಡೇ ವಯ ನೋಡಿ ಮಗ ಮಗಳೇ